ಈ ಪ್ರಕ್ರಿಯ ಮುಂದುವರೆದಿರುತ್ತದೆ. ಸಂಸ್ಕಾರ, ಭಾಷಾ ಉಚ್ಚಾರ, ಸ್ವರ ವ್ಯಂಜನಗಳ ಸಂಯೋಜನೆ, ಶಬ್ದವಾಕ್ಯಗಳ ರಚನೆ, ಅವುಗಳಲ್ಲಿ ಸಂಸ್ಕಾರ ಸೇರಿಕೊಳ್ಳುವಿಕೆ, ಆನಂತರ ಶಬ್ದಗಳು ವಾಕ್ಯಗಳಾಗಿ ಹೊರಗೆ ಬರ್ತವೆ. ಮತ್ತೆ ಅಂತಃಕರಣದ ಕಡೆಗೆ ಹೋಗಿ ಸಂಸ್ಕಾರಗಳ ಐಡೆಂಟಿಫೈ ಮಾಡುವುದಿದೆ. ಇದೇ ಪ್ರಾಸೆಸ್ನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು. ಶಬ್ದ ಉಚ್ಚಾರ, ಆ ಶಬ್ದಗಳಲ್ಲಿ ಮೂಲ, ಮೂರು ಮಾತ್ರಗಳಲ್ಲಿ ಲಭ್ಯ ಇದ್ದಂತಹ ಪ್ರಣವ ಓಂಕಾರ, ಆ ಓಂಕಾರದ ಎಕ್ಸ್ಟೆಂಡೆಡ್ ಫಾರ್ಮ್ಗಳೇನಿವೆಯೋ ಎಲ್ಲ ಭಾಷೆಗಳು, ಎಲ್ಲ ಕಮ್ಯುನಿಕೇಷನ್ಸ್, ಎಲ್ಲಕ್ಕೂ ಕೂಡ ಓಂಕಾರವೇ ಮೂಲ. ಶಬ್ದ ಉಚ್ಚಾರ ಹೋಗುದು ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ, ಓಂ ಈಶಾಯ ನಮಃ. ಶಬ್ದದ ಮೂಲವನ್ನು ಗಮನಿಸುವುದಾಗಿದೆ. ಅಕಾರವು ಉಚ್ಚಾರವಾದಾಗ ಅದೊಂದು ಫಿಸಿಕಲ್ ಫಾರ್ಮೇಶನ್, ಗಾಳಿ ವಾಯುನಾಳದ ಮೂಲಕವಾಗಿ, ಧ್ವನಿಯ ಪೆಟ್ಟಿಗೆಯ ಮೂಲಕವಾಗಿ ಹೊರಗೆ ಬರುವಾಗ ಮೊದಲನೇ ಉಚ್ಚಾರ ಆ ಒಂದು ಮಾತ್ರ, ಆ ಶಬ್ದದ ಒಡಮೂಡುವಿಕೆ, ಪ್ರಕಟವಾಗುವಿಕೆ, ಅದರ ಪ್ರಾಸೆಸ್ ಗಮನಿಸುವ ಮೂಲಕವಾಗಿ ಶಬ್ದದ ಆಳಕ್ಕೆ ಪ್ರವೇಶಿಸುತ್ತೇವೆ. ಶಬ್ದದ ಡೆಪ್ತ್, ಶಬ್ದದ ಆಳ ಅಂತಃಕರಣದಲ್ಲಿ ಎಲ್ಲಿ ಎಲ್ಲಿ ಈ ಅಕಾರದ ಉತ್ಪತ್ತಿ ಆಯಿತು, ಮುಖದಲ್ಲಿ ಉಕಾರದ ಫಾರ್ಮೇಷನ್ ಆಯಿತು, ಮಕಾರದಲ್ಲಿ ತುಟಿಗೆ ಮೂಲಕವಾಗಿ ಮುಕ್ತಾಯಗೊಂಡಿತು, ತುಟಿಯ ಮೂಲಕವಾಗಿ ಮುಕ್ತಾಯಗೊಂಡದ್ದನ್ನು ಹೇಗೆ ಗಮನಿಸಿದರು, ಉಕಾರದ ಬದಲಾವಣೆಯನ್ನು ಹೇಗೆ ಮುಖದಲ್ಲಿ ಗಮನಿಸಿದೆವು, ಹಾಗೆಯೇ ಅಕಾರದ ಉಚ್ಚಾರ ಫಾರ್ಮೇಷನ್ ಕೂಡ ಗಮನಿಸಬೇಕು. ಅಂತಃಕರಣದಲ್ಲಿ ಓಂಕಾರದ ಬೀಜ ಚಿಗುರುತ್ತದೆ. ಅಂತಃಕರಣದಲ್ಲಿ ಓಂಕಾರದ ಬೀಜ ಚಿಗುರುತ್ತದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಮಿಶ್ರಣ, ಅಲ್ಲಿ ಸಂಸ್ಕಾರಗಳು ಆ ಮೂಲಕವಾಗಿ ಓಂಕಾರವಾದ ಹೊರಬರಬಹುದು, ದುಷ್ಟ ಶಬ್ದಗಳಾದ ಹೊರಬರಬಹುದು, ರಾಕ್ಷಸೀಯ ಶಬ್ದಗಳಾದ ಹೊರಬರಬಹುದು, ತಾಪಗಳಿಂದಲೂ ಶಬ್ದಗಳು ಹೊರಬರಬಹುದು, ಶಾಂತ ಮನಸ್ಕರತೆಯಿಂದ ಕೂಡ ಹೊರಬರಬಹುದು, ಅಥವಾ ತಾಮಸಿಕ ಪ್ರವೃತ್ತಿಗಳಿಂದ ಕೂಡಿ ಶಬ್ದಗಳು ಹೊರಬರಬಹುದು. ಇಲ್ಲಿವರೆಗೂ ಸಂಸ್ಕಾರಗಳು ಪ್ರಕಟವಾದ ಶಬ್ದಗಳಲ್ಲಿ ಜೋಡಿಸಿಕೊಳ್ಳುವುದಿಲ್ಲ, ಅಲ್ಲಿವರೆಗೂ ಆ ಶಬ್ದ ಒಂದು ಜಡವಾದ ವಸ್ತು ಅಷ್ಟೇ. ಆ ಶಬ್ದವು ಜಡವಾಗಬಾರದು ಅಂದರೆ ಒಂದಿರೋ ಸಂಸ್ಕಾರ ಕೂಡಬೇಕು. ಹಾಗೆ ಸಂಸ್ಕಾರವು ಕೂಡಿಕೊಂಡಾಗ ಸಾತ್ವಿಕವಾಗಿ ಓಂಕಾರ ಹೊರಬರಬಹುದು, ನಾಮಸ್ಮರಣೆ ಹೊರಬರಬಹುದು, ಈಶ್ವರನ ಸ್ಮೃತಿ ಹೊರಬರಬಹುದು. ರಾಜಸಿಕವಾದಾಗ ಕೋಪ ತಾಪಗಳ ರಾಗದ್ವೇಷದ ಬೈಗಳನ್ನು ಹೊರಬರಬಹುದು. ತಾಮಸಿಕ ಸಂಸ್ಕಾರವಾದಾಗ ನಾನಾ ಪ್ರಕಾರದಂತಹ ಆಲಸ್ಯತನ, ಅವಿವೇಕ, ಅಜ್ಞಾನ ಇಂತಹ ಶಬ್ದವು ಹೊರಬರಬಹುದು. ಎಂತೆ ಸಂಸ್ಕಾರಗಳು ಅಂತೆ ಶಬ್ದ, ಎಂತೆ ಶಬ್ದಗಳು ಅಂತೆಯೇ ಭಾಷೆ, ಎಂಥ ಭಾಷೆಯು ಅಂತೆ ದೇಶ, ದೇಶ ಭಾಷೆ ಸಂಸ್ಕಾರ ಶಬ್ದ ಇವೆಲ್ಲೂ ಸಿಂಕರ್ನೈಸ್ ಆಗಬೇಕು. ಆಗ ಮಾತ್ರ ವ್ಯವಸ್ಥಿತವಾದ ಸಮಾಜ ಇರುತ್ತದೆ. ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ನಮಃ. ಓಂ ಈಶಾಯ ಏನು ಹೊರಗೆ ಬರಬೇಕಾದ್ರೆ ನಿದ್ದೆನು ಮಾಡಿಯವರೆಗೆ ಸಂಸ್ಕಾರಗಳು ಸೇರಿಕೊಳ್ಳೋದಿಲ್ಲ. ಅಲ್ಲಿವರೆಗೂ ಉಚ್ಚರಿತವಾದ ಶಬ್ದಗಳು ಜಡ ಜಡ. ಹೇಗೆಂದರೆ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಏನರ್ಥ ಇದ್ದೀನಿ ಅನ್ನೋ ಶಬ್ದ ಅಲ್ವಾ ಅದು? ಶಬ್ದ ಉಚ್ಚಾರ ಆಯ್ತು ಇಲ್ಲ ಏನ್ ಅರ್ಥ ಆಯ್ತು? ಯಾಕೆಂದ್ರೆ ಸಂಸ್ಕಾರ ಆ ಸಂಸ್ಕಾರಗಳು ಕೂಡಿಕೊಂಡಾಗ ಸಮ್ಮಿಲಿತ ಅಂತ ಕರೀತಾರೆ. ಸಂಸ್ಕಾರ ಶಬ್ದ ಎರಡೂ ಸಮ್ಮಿಲಿತವಾಗಬೇಕು, ಆವಾಗ ಅದರಲ್ಲಿ ಅರ್ಥ. ಮುಂದೆನೇ ಬೇಕಾದ್ರೆ ಪಾಂಡಿತ್ಯದಲ್ಲಿ ವಿಶ್ಲೇಷಣೆ ಮಾಡಿ ವಾಚ್ಯಾರ್ಥ ಲಕ್ಷ್ಯಾರ್ಥ ಮುಂದೆ ಹೋಗ್ಬೋದು. ಅಲ್ಲಿವರೆಗೂ ಅಲ್ಲಿ ಶಬ್ದಗಳು ಅರ್ಥವತ್ತಾದಾಗ ಮಾತ್ರ ಭಾಷೆ ಅನಿಸಿಕೊಳ್ತದೆ. ಏನು ಭಾಷೆ? ಕಮ್ಯುನಿಕೇಶನ್ ಮಾಧ್ಯಮ. ಭಾಷೆ ಅಂದರೆ ನಮ್ಮ ನಿಮ್ಮ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳಕ್ಕೆ ನಮಗೊಂದು ಊರುಗೋಲು, ನಮಗೊಂದು ಮಾಧ್ಯಮ. ಈ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ನಮ್ಮ ಭಾವಗಳನ್ನು, ನಮ್ಮ ಫೀಲಿಂಗ್ಸ್ಗಳನ್ನು, ನಮ್ಮ ವಾಂಟ್ಸ್ಗಳನ್ನು, ಬೇಡಿಕೆಗಳನ್ನು, ನಮ್ಮ ಪ್ರವೃತ್ತಿಗಳನ್ನು ನಾವು ಇನ್ನೊಬ್ಬರ ಜೊತೆ ಹಂಚಿಕೊಳ್ತೇವೆ. ಸೊ ಮತ್ತೆ ಅವುಗಳಲ್ಲಿ ಕ್ರಿಯಾಪದಗಳು, ನಾಮಪದಗಳು, ಮತ್ತೆ ಅವುಗಳ ಮೂಲಕ ಹೋಗಿ ಧಾತು ಪದಗಳು. ಧಾತು ಪದಗಳಿಗೆ ಮತ್ತೆ ಅನೇಕ ಅರ್ಥಗಳು. ಆ ಅಷ್ಟು ಅರ್ಥಗಳಲ್ಲಿ ಯಾವುದು ಒಂದು ಅರ್ಥವನ್ನು ನಾವು ಮಾತಾಡುವಾಗ ಸೇರಿಸ್ಕೊಂಡಿದ್ದೇವೆ. ಆ ಅರ್ಥ ನಮ್ಮ ನಮ್ಮ ಕಾಂಟೆಕ್ಸ್ಟ್ನೊಳಗೆ, ಕಾಂಟೆಕ್ಸ್ಟ್ ಕೂಡ ಅನೇಕ ನೆಪಗಳಿಗೆ ಕೊಡುತ್ತೆ. ಅನೇಕ ಕಾಂಟೆಕ್ಸ್ಟ್ಗಳು, ಅನೇಕ ಶಬ್ದಗಳು, ಅನೇಕ ಅರ್ಥಗಳು ಅವುಗಳ ಸಂಯೋಜನೆ ವಾಕ್ಯಗಳು, ವಾಕ್ಯಗಳ ಸಂಯೋಜನೆ. ಈ ಪ್ರಕಾರವಾಗಿ ಭಾಷಾ ಒಂದು ಕಮ್ಯುನಿಕೇಷನ್ ಮಾಧ್ಯಮವಾಗಿ ನಮಗೆ ಲಭ್ಯವಾಗುತ್ತದೆ. ಈ ಭಾಷೆ ಇದು ದೇಶವನ್ನು ನಿರ್ಣಯಿಸುತ್ತದೆ. ದೇಶ ಅವರು ಉಪಯೋಗಿಸುವ ಭಾಷೆ ಮೇಲೆ ನಿರ್ಣಿತವಾಗಿದೆ, ಕಾನ್ಸ್ಟಿಟ್ಯೂಷನ್ ಮೇಲೆ ನಿರ್ಣಿತವಾಗಿಲ್ಲ, ಅದು ಅವರವರು ಉಪಯೋಗಿಸುವ ಭಾಷೆ ಮೇಲೆ. ಭಾಷೆ ಅವರವರ ಸಂಸ್ಕಾರಗಳಲ್ಲಿದೆ, ಸಂಸ್ಕಾರ ಅವರ ಒಳಗಿರುವಂತಹ ಬೀಜಗಳಲ್ಲಿ. ಹೀಗೆ ಆ ಬೀಜವು ಕಮ್ಯುನಿಕೇಟ್ ಆಗುವವರೆಗೂ ವ್ಯಕ್ತವಾಗ್ತಾ ಇರ್ತದೆ. ಅದರ ಮೂಲ ಅಂತಃಕರಣದಲ್ಲಿ, ಆ ಅಂತಃಕರಣದಲ್ಲಿ ಆ ಬೀಜಗಳು ಜನ್ಮ ಜನ್ಮಾಂತರಗಳಿಂದ ತಂದಿರ್ತವೆ. ಹೀಗಾಗಿ ಸಾಧನಾ ಮಾರ್ಗದಲ್ಲಿ ಬೀಜಗಳನ್ನು ಪರಿವರ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ತಾಮಸಿಕ ಬೀಜಗಳನ್ನು ರಾಜಸಿಕವಾಗಿಯೂ, ರಾಜಸಿಕ ಬೀಜಗಳನ್ನು ಸಾತ್ವಿಕವಾಗಿಯೂ, ಸಾತ್ವಿಕ ಬೀಜಗಳನ್ನು ಈಶ್ವರಾರ್ಪಿತವಾಗಿಯೂ, ಆ ಮೂಲಕವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ. ತಪೋಯಜ್ಞದಾನಾದಿ ವಿಶುದ್ಧ ಬುದ್ಧಿ ಪರಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಪರಬ್ರಹ್ಮ ನಿತ್ಯಂ ತದೇವ ಸರ್ವಾಹಮಸ್ಮಿ. ವಿಜ್ಞಾನನಾವಂ ಪರಿಗೃಹ್ಯ ಕಶ್ಚಿತ್ ಕರೇತ್ಯದಜ್ಞಾನಮಯಂ ಭವಾಬ್ಧಿಂ. ಜ್ಞಾನಾಸಿನಾಯೋ ಹಿ ವಿಚಿದ್ಯ ತೃಷ್ಣಾಂ ವಿಷ್ಣೋ ಪದಂ ಯಾತಿ ಸ ಏವ ಧನ್ಯಃ. ವಿಷ್ಣೋ ಪದಂ ಯಾತಿ ಸ ಏವ ಧನ್ಯಃ. ಸ್ವರೂಪಾನುಸಂಧಾನ ರೂಪಾಂ ಸ್ತುತಿವ್ಯಃ ಪಡೆದಾದರಾ ಭಕ್ತಿ ಭಾವೋ ಮನುಷ್ಯಃ. ಶೃಣೋತೀಹ ವಾಣಿತ್ಯಮುದ್ಯುಕ್ತ ಚಿತ್ತಃ ಭವೇದ್ ವಿಷ್ಣುರತ್ರೈವ ವೇದ ಪ್ರಮಾಣಾತ್. ಭವೇದ್ ವಿಷ್ಣುರತ್ರೈವ ವೇದ ಪ್ರಮಾಣಾತ್. ಮನುಷ್ಯ ಆಚಾರ್ಯಸ್ಯ ಗಮನೇ ಕದಾಚಿನ್ ಮುಕ್ತಿದಾಯಕಂ. ಸದ್ಯಾಚಾರ್ಯಸ್ಯ ಗಮನೇ ಕದಾಚಿನ್ ಮುಕ್ತಿದಾಯಕಂ. ಕಾಶೀಕ್ಷೇತ್ರಂ ಪ್ರತಿ ಸಹ ಕಾಶೀಕ್ಷೇತ್ರಂ ಪ್ರತಿ ಸಹ ಗೌರ್ಯಾ ಮಾರ್ಗೇ ತು ಶಂಕರಂ. ಗೌರ್ಯಾ ಮಾರ್ಗೇ ತು ಶಂಕರಂ. ಅಂತ್ಯವೇಷಧರಂ ದೃಷ್ಟ್ವಾ ಅಂತ್ಯವೇಷಧರಂ ದೃಷ್ಟ್ವಾ ಗಚ್ಚ ಗಚ್ಚೇತಿ ಚಾಬ್ರವೀತ. ಗಚ್ಚ ಗಚ್ಚೇತಿ ಚಾಬ್ರವೀತ. ಶಂಕರಸ್ಸೋಪಿ ಚಾಂಡಾಲಸ್ತಂ. ಶಂಕರಸ್ಸೋಪಿ ಚಾಂಡಾಲಸ್ತಂ. ಪುನಃ ಪ್ರಾಹ ಶಂಕರಂ. ಪುನಃ ಪ್ರಾಹ ಶಂಕರಂ. ಅನ್ನಮಯಾದನ್ನಮಯಂ. ಅನ್ನಮಯಾದನ್ನಮಯಂ. ಅಥವಾ ಚೈತನ್ಯಮೇವ ಚೈತನ್ಯಾತ್. ಅಥವಾ ಚೈತನ್ಯಮೇವ ಚೈತನ್ಯಾತ್. ದ್ವಿಜವರದೂರೀಕರ್ತುಂ. ದ್ವಿಜವರದೂರೀಕರ್ತುಂ. ನಿಜವರ ದೂರೀಕರ್ತುಂ ವಾಂಛಸಿ. ನಿಜವರ ದೂರೀಕರ್ತುಂ ವಾಂಛಸಿ. ಕಿಂ ಬ್ರೂಹಿ ಗಚ್ಛ ಗಚ್ಛೇತಿ. ಕಿಂ ಬ್ರೂಹಿ ಗಚ್ಛ ಗಚ್ಛೇತಿ. ಗಂಗಾಂಬುನಿ ಬಿಂಬಿತೇವ ರಮಣೋ ಚಾಂಡಾಲ ವಾಟೀಪಯ. ಕಿಂ ಗಂಗಾಂಬುನಿ ಬಿಂಬಿತೇವ ರಮಣೋ ಚಾಂಡಾಲ ವಾಟೀಪಯ. ಏಚಾಂತರಮಸ್ತಿ ಕಾಂಚನ ಘಟೀ ಚುಂಬಯೋರ್ವಾಂಬರೇ. ಪೂರೇಚಾಂತರಮಸ್ತಿ ಕಾಂಚನ ಘಟೀ ವಸ್ತುನಿ ನಿಸ್ತರಂಗ ಸಹಜ ನಂದಾವಬೋಧಾಂಬುದೋ. ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ನಂದಾವಬೋಧಾಂಬುದೋ. ವಿಪ್ರೋಯಂ ಶಪಚೋಯಮಿತ್ಯಪಿ. ವಿಪ್ರೋಯಂ ಶಪಚೋಯಮಿತ್ಯಪಿ. ಜಾಗ್ರಸ್ವಪ್ನ ಸುಷುಪ್ತಿಷು. ಜಾಗ್ರಸ್ವಪ್ನ ಸುಷುಪ್ತಿಷು. ಸ್ಫುಟಕರಾ ಸಂವಿದುಜೃಂಭತೆ. ಸಂವಿದುಜೃಂಭತೆ. ಬ್ರಹ್ಮಾದಿ ಪಿಪೀಲಿಕಾಂತ. ಬ್ರಹ್ಮಾದಿ ಪಿಪೀಲಿಕಾಂತ. ತನುಷು ಕೃತಾ ಜಗತ್ ಸಾಕ್ಷಿಣಿ. ಕೃತಾ ಜಗತ್ ಸಾಕ್ಷಿಣಿ. ಸೈವಾಹಂ ನ ಚ ದೃಶ್ಯ ವಸ್ತುತಿ. ಸೈವಾಹಂ ನ ಚ ದೃಶ್ಯ ವಸ್ತುತಿ. ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ಚಾಂಡಾಲೋಸ್ತು ಸತು ದ್ವಿಜೋಸ್ತು. ಚಾಂಡಾಲೋಸ್ತು ಸತು ದ್ವಿಜೋಸ್ತು. ಗುರುರಿತ್ತೇಶಾ ಮನೀಷಾ ಮಮ. ಗುರುರಿತ್ತೇಶಾ ಮನೀಷಾ ಮಮ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ. ಚಿನ್ಮಾತ್ರ ವಿ ವಿಸ್ತಾರಿತಂ ಸಿಂಹಾಂಕ ವಿಸ್ತಾರಿತಂ ಸರ್ವಂ ಚೈತದ ವಿದ್ಯಯಾ ಸರ್ವಂ ಚೈತದ ವಿದ್ಯಯಾ ತ್ರಿಗುಣಯಾ ತ್ರಿಗುಣಯಾ ಅಶೇಷಂ ಮಯಾ ಕಲ್ಪಿತಂ ಅಶೇಷಂ ಮಯಾ ಕಲ್ಪಿತಂ ಯಸ್ಯ ದೃಢಾ ಮತಿಃ ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೇ ಸುಖತರೇ ನಿತ್ಯೇ ಪರೇ ನಿರ್ಮಲೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಚತುರ್ದ್ವಿಜೋಸ್ತು ಗುರುರಿಂದ್ರೇಶಾಮನಿಶಾಮಮ ಚಾಂಡಾಲೋಸ್ತು ಚತುರ್ದ್ವಿಜೋಸ್ತು ಗುರುರಿತ್ತೇಷಾಮನೀಶಾಮಮಾಂತಸ್ಥಾನಾತ್ಮಭೇದಾನಾಂತಸ್ಮಾಜ್ಜಾಗರಿತೇ ಸ್ಮೃತಂ ತಸ್ಮಾಜ್ಜಾಗರಿತೇ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೇ ಯಥಾ ತತ್ರ ತಥಾ ಸ್ವಪ್ನೇ ಸಂವೃತತ್ವೇನ ವಿದ್ಯತೆ ಸಂವೃತತ್ವೇನ ವಿದ್ಯತೆ ಸ್ವಪ್ನೇ ಯಥಾ ಸ್ವಪ್ನೇ ತತ್ರ ತಥಾ ಜಾಗೃತೆ ಸ್ವಪ್ನದಲ್ಲಿ ಹೇಗೋ ಹಾಗೆಯೇ ಜಾಗೃತದಲ್ಲಿ ಸ್ವಪ್ನದಲ್ಲಿ ಏನಾಗ್ತದೆ ಅಂತಸ್ಥಾನಾತ್ ಭೇದಾನ ಎಲ್ಲ ಅನುಭವಗಳು ಅಂತಸ್ಥಾನ ಆಕುಂಚಿತವಾಗಿ ಒಳಗಡೆ ಪ್ರವೇಶ ಒಂದು ಸ್ಥೂಲವಾದ ಪರಿಚಯವನ್ನು ಕೊಡ್ತಾರೆ ನಾಡಿ ನಾಡಿಗಳಲ್ಲಿಯೂ ಕೂಡ ಪ್ರವೇಶವಾಗಿರುತ್ತಾರೆ ನಾಡಿನೇ ಭಾರಿ ಸೂಕ್ಷ್ಮ ನಾಡಿಯ ಬಡಿತ ಇನ್ನೂ ಸೂಕ್ಷ್ಮ ಆ ನಾಡಿಯ ಬಡಿತಕ್ಕಿಂತ ಸೂಕ್ಷ್ಮ ನಮ್ಮ ಒಳಗೆ ಬಂದಿರುವಂತ ಇಂಪ್ರೆಷನ್ ಇನ್ನು ಅವುಗಳ ಸ್ಥಾನ ಅಂತಃಕರಣ ಅದೆಷ್ಟು ಸೂಕ್ಷ್ಮ ಸಾಗರ ಸಂಸ್ಕಾರಗಳ ಸಾಗರ ಕೋಟಿ ಕೋಟಿ ಜನ್ಮಗಳಲ್ಲಿ ನಾಯಾಗೋ ಕತ್ತೆಯಾಗೋ ಕುದುರೆ ಆಗೋ ಇಲಿ ಆಗೋ ಚೀಳಾಗೋ ಹಾವಾಗೋ ಸರಿಯಾಗಿ ಅವೇ ಆಗಿರ್ತೀವಿ ಅಂತೂ ಅಲ್ಲ ಮನುಷ್ಯರಾಗಿಯೂ ಕೂಡ ಎಷ್ಟೋ ಜನ್ಮ ಇರ್ತಿರ್ತೀವಿ ಆವಾಗ ಏನು ಜಾಗೃತಾವಸ್ಥೆಯಲ್ಲಿ ಅನುಭವಗಳು ಅನುಭವಿಸ್ತೀವಿ ಆ ಅನುಭವಗಳೆಲ್ಲವೂ ಕೂಡ ಸಂಕುಚಿತವಾಗಿ ಆಕುಂಚನಗೊಂಡು ಸಂವೃತ ಆಕುಂಚನಗೊಂಡು ನಾಡಿಗಳ ಮೂಲಕವಾಗಿ ಅಂತ ಅವು ಸುಮ್ಮನೆ ಕೂತಿರ್ತವೆ ಅಂತ ನನ್ನ ಕಲ್ಪನೆ ಸುಮ್ಮನೆ ಕೂತಿರ್ತವೆ ಅದಕ್ಕೊಂದು ಗೇಟ್ವೇ ಬೇಕಾಗ್ತದೆ ಆ ಗೇಟ್ವೇ ಅದು ಭಾಷೆ ಯಾವಾಗ ಆ ಭಾಷಾ ಫೋನೆಟಿಕ್ ಸೈನ್ಸ್ ಅಂತ ಕರೀತಾರೆ ಈ ಭಾಷೆ ಏನು ತಯಾರಾಗ್ತದ ಬಾ ಬಂದೆಯಾ ಹೋಗು ಓದೆಯಾ ಮಾಡುತ್ತಾನೆ ಕೂಡುತ್ತಾನೆ ಹೇಳುತ್ತಾನೆ ಉಣ್ಣುತ್ತಾನೆ ಕುಡಿಯುತ್ತಾನೆ ಇವು ಭಾಷ ಈ ಭಾಷಾ ಫಾರ್ಮೇಷನ್ ಏನಾಗ್ತದೆ ಇದಕ್ಕೊಂದು ಸೈನ್ಸ್ ಆ ಸೈನ್ಸ್ಗೆ ಫೋನೆಟಿಕ್ ಸೈನ್ಸ್ ಅಂತ ಕರೀತಾರೆ ಫ್ಯಾನೆಟಿಕ್ ಅಲ್ಲ, ಎಫ್ ಓ ಫೋನಿಟಿಕ್ಸ್, ಫೋನಿಟಿಕ್ ಸೈನ್ಸ್. ಆ ಸೈನ್ಸ್ನಲ್ಲಿ ಭಾಷಾ ಫಾರ್ಮೇಶನ್ ಆಗ್ತದೆ. ಅದು ಫಾರ್ಮೇಶನ್ ಆಗೋದಾಗೋದ್ರ ಜೊತೆಗೆ ಏನು ಕುರುಗುತ್ತದೆ, ಸಂಸ್ಕಾರ. ಅದು ಗುಡ್ ಮಾರ್ನಿಂಗ್ ಸಂಸ್ಕಾರ ಇರ್ಬೋದು, ಸುಪ್ರಭಾತ ಸಂಸ್ಕಾರ ಇರ್ಬೋದು, ಶುಭೋದಯ ಸಂಸ್ಕಾರ ಇರ್ಬೋದು, ಶುಭರಾತ್ರಿ ಸಂಸ್ಕಾರ ಇರ್ಬೋದು, ನಮಸ್ಕಾರ ಸಂಸ್ಕಾರ ಇರ್ಬೋದು, ಅದು ಗುಡ್ ನೈಟ್ ಸಂಸ್ಕಾರ ಇರ್ಬೋದು, ಬೈ ಬೈ ಸಂಸ್ಕಾರ ಇರ್ಬೋದು, ಟಾಟಾ ಸಂಸ್ಕಾರ. ವಾಟ್ ಸಂಸ್ಕಾರ? ಆ ಸಂಸ್ಕಾರ ಸಹಿತವಾಗಿ ಈ ಭಾಷೆಯ ಉತ್ಪತ್ತಿಯಾಗಿ ಎರಡೂ ಕೂಡಿಕೊಂಡಾಗ ಅಲ್ಲಿ ನಮಗೆ ಒಂದು ಭಾಷಾ ಅಂತ ಸಿದ್ಧ. ಆ ಭಾಷಾ ಸಮಾಜವನ್ನ ಒಂದಕ್ಕೊಂದು ಜೋಡಿಸೋ ಪ್ರಯತ್ನ ಮಾಡ್ತದೆ. ಆ ಮೂಲಕವಾಗಿ ದೇಶ ಸಿದ್ಧ. ಭಾರತೀಯ ಸಂಸ್ಕೃತಿ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತಂದ್ರೆ, ಭಾರತ ದೇಶದ ಸಂಸ್ಕಾರ, ಭಾರತ ದೇಶದ ಭಾಷೆ, ಟುಗೆದರ್ ದೇ ಗೋ, ದೇ ಟ್ರಾವೆಲ್ ಟುಗೆದರ್, ಜೊತೆ ಜೊತೆಯಾಗಿ ಕೂಡ್ಕೊಂಡು ಹೋಗ್ತವೆ. ಯಾವಾಗ ನೀವು ಅದನ್ನು ಭಿನ್ನ ಮಾಡಿಬಿಡ್ತೀರಾ, ಆವಾಗ ದೇಶದ ಸಂಸ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಹೀಗೆ ಕೊಲ್ಯಾಪ್ಸ್ ಆದ ದೇಶಗಳು ಗ್ರೀಕ್, ರೋಮ್, ಈಜಿಪ್ಟ್, ಕಂಬೋಡಿಯಾ. ಕೊಲ್ಯಾಪ್ಸ್, ಏನ್ ಕೊಲ್ಯಾಪ್ಸ್? ಬಿಲ್ಡಿಂಗ್ ಅವರ್. ಗ್ರೀಕ್ ಭಾಷಾನೂ ಅದ, ಆದ್ರೆ ಸಪ್ರೇಟ್ ಮಾಡ್ಬಿಟ್ರಿ, ಸಂಸ್ಕಾರಗಳಿಗೆ ತಡೆದಾಗ್ಬಿಟ್ರಿ, ಅವಾಗ ಏನಾಯ್ತು, ದೇಶ ಕೊಲ್ಯಾಪ್ಸ್. ದೇಶ ಉಳಿಬೇಕಾದ್ರೆ ಭಾಷಾ ಉಳಿಬೇಕು, ಭಾಷಾ ಉಳಿಬೇಕಾದ್ರೆ ಸಂಸ್ಕಾರ ಸಹಿತವಾದ ಭಾಷಾ ಉಳಿಬೇಕು. ಸಂಸ್ಕಾರ ಸಹಿತವಾದ ಭಾಷಾ ಅದು ಆ ಭಾರತೀಯ ಅಥವಾ ಆ ದೇಶದ ಸಂಸ್ಕೃತಿಯನ್ನ ಸಿದ್ಧ ಮಾಡ್ತದೆ. ಇದಿಷ್ಟು ಎಲ್ಲಿದೆ, ಅಂತಃಕರಣದ ಒಳಗೆ. ಅಂತಃಸ್ಥಾನಾತ್ತು ಭೇದಾನ, ನಮ್ಮ ಜಾಗೃತಾವಸ್ಥೆಯ ಎಲ್ಲ ಅನುಭವಗಳ ಭೇದಗಳು ಅವು ಎಲ್ಲಿವೆ, ಅಂತಃಕರಣದಲ್ಲಿವೆ. ಹೇಗಿವೆ? ಸಂಕುಚಿತವಾಗಿ ಆಕುಂಚನಗೊಂಡಿವೆ. ಹೇಗೆ ಸ್ವಪ್ನವೋ ಹಾಗೆಯೇ ಜಾಗೃತಾವಸ್ಥೆ. ಅಲ್ಲಿ ಹೇಗೆ ಭೇದ ಭೇದ ಭೇದಗಳಿವೆಯೋ ಹಾಗೆ ಜಾಗೃತದಲ್ಲಿ ಭೇದಗಳಿವೆ. ವೃಕ್ಷವೇ ಬೇರೆ, ಗೋಡನ್ನೇ ಬೇರೆ, ಕಟ್ಟಡನ್ನು ಬೇರೆ, ಲೈಟ್ ಬೇರೆ, ಟೇಬಲ್ ಬೇರೆ, ಸ್ಟೂಲ್ ಬೇರೆ, ಎಲ್ಲ ಬೇರೆ. ಈ ಬೇರೆ ಬೇರೆ ಆಗಿ ಏನು ಜಾಗೃತದಲ್ಲಿಯೂ ಇವೆಯೋ ಇವು ಸ್ವಪ್ನದಲ್ಲಿಯೂ ಇವೆ. ವಾಟ್ ವೇ ಸ್ವಪ್ನ ಇಸ್ ಡಿಫ್ರೆಂಟ್ ಫ್ರಾಮ್ ಜಾಗೃತ, ಜಾಗೃತ ಇಸ್ ಡಿಫ್ರೆಂಟ್ ಫ್ರಾಮ್ ಸ್ವಪ್ನ. ಯಥಾ ತತ್ರ ಸ್ವಪ್ನೆ ತಥಾ ಜಾಗೃತೆ. ಅಕಸ್ಮಾತ್ ಏನಾದರೂ ಭೇದ ಇದ್ದದ್ದಾದ್ರೆ ಸಂಭೃತತ್ವೇನ ಸ್ವಪ್ನೆ ನ ಜಾಗೃತೆ. ಆಕುಂಚನಗೊಂಡು ಜಗತ್ತು ಕನಸಿನಲ್ಲಿರುತ್ತದೆ, ಜಾಗೃತದಲ್ಲಿ ಆಕುಂಚನಗೊಳ್ಳಬೇಕಾಗಿಲ್ಲ. ಬಟ್ ಭೇದ, ಸಬ್ಜೆಕ್ಟ್ ಇಸ್ ಭೇದ. ಇಲ್ಲಿ ನಮಗೆ ಪ್ರೈಮರಿ ಸಬ್ಜೆಕ್ಟ್ ಯಾವುದಿದೆ ಅಂತಂದ್ರೆ ಭೇದ. ಸ್ವಪ್ನದಲ್ಲಿ ಭೇದಯುಕ್ತವಾಗಿ ಹೇಗೆ ಪದಾರ್ಥಗಳಿವೆಯೋ ಜಾಗೃತದಲ್ಲಿಯೂ ಕೂಡ ಭೇದಯುಕ್ತವಾಗಿ ಇದೆ. ಯಾರೂ ಈ ಕ್ಲಿಪ್ ಅನ್ನು ನೋಡಿ ಮೊಬೈಲ್ ಅಂತ ಕರೆಯುವುದಿಲ್ಲ. ಯಾವುದೋ ಈ ಸ್ಮಾರ್ಟ್ ಫೋನ್ ತಗೊಂಡು ಇದನ್ನು ಬಟ್ಟೆ ಅಂತ ಕರೀಲಿಕ್ಕೆ ಹೋಗೋದಿಲ್ಲ. ಯಾಕೆ? ಎಲ್ಲ ವಸ್ತುಗಳು ತಮ್ಮ ತಮ್ಮದೇ ಆದ ಭೇದವನ್ನು ಹೊಂದಿವೆ. ಹೇಗೆ ಜಾಗೃತದಲ್ಲಿ ಭೇದಗಳು, ಹಾಗೆ ಸ್ವಪ್ನದಲ್ಲಿಯೂ ಭೇದಗಳಿವೆ. ಹೇಗೆ ಸ್ವಪ್ನದಲ್ಲಿ ಭೇದಗಳು, ಹಾಗೆ ಜಾಗೃತದಲ್ಲಿ ಭೇದಗಳಿವೆ. ಭೇದಗಳಿಂದ ಸಹಿತವಾದಂತಹ ಇವೆಲ್ಲವೂ ಕೂಡ ಒಂದೇ ಅನುಭವ. ಏನನುಭವದು? ಸ್ವಪ್ನವು ಹೇಗೋ ಹಾಗೆ ಜಾಗೃತ ಬಂದಾಗ ಸ್ವಪ್ನ ಜಾಗೃತಗಳೆರಡೂ ಒಂದೇ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸ್ವಪ್ನ ಜಾಗರಿತ ಸ್ಥಾನೇ, ಸ್ವಪ್ನ ಜಾಗರಿತ ಸ್ಥಾನೇ ಏಕ ಮಾಹುರ್ಮನೀಷಿಣಃ ವೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ ಸ್ವಪ್ನ ಜಾಗರಿತ ಸ್ಥಾನೇ ಏಕ ಮಾಹುರ್ಮನೀಷಿಣಃ ವೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನಾ. ಸ್ವಪ್ನ ಜಾಗೃತ ಸ್ಥಾನೇ, ಸ್ವಪ್ನದ ಸ್ಥಾನ ಜಾಗೃತ ಸ್ಥಾನ ಅಂತ ಏನು ಎರಡು ಸ್ಥಾನಗಳಿವೆಯೋ ಈ ಸ್ಥಾನಗಳಲ್ಲಿರುವ ಭೇದಗಳು ಪ್ರಸಿದ್ಧ, ಅವು ಎಲ್ಲರಿಗೂ ಗೊತ್ತಿದ್ದಂಥ ಅನುಭವಗಳೇ. ಏನು ಭೇದ ಭೇದಗಳಿಂದ ಕೂಡಿವೆ ಅನ್ನುವಂಥದ್ದು ಪ್ರಸಿದ್ಧ. ಹೀಗಾಗಿ ಎರಡರ ಹಿಂದಿರುವಂತಹ ಹೇತು ಹೇತುನಾ ಪ್ರಸಿದ್ಧೇನೈವ, ಎರಡರ ಹಿಂದಿರುವಂತಹ ಹೇತು ಕಾರಣ, ಈ ಕಾರಣದಿಂದ ಇವೆರಡೂ ಒಂದೇ ಎಂದು ಸಿದ್ಧವಾಗುತ್ತದೆ. ಸಮತ್ವೇನ ಹೆಂಗ್ರಿ ಈ ನಿರ್ಣಯಕ್ಕೆ ಬಂದ್ರೆ ನೀವು ಹ್ಯಾಂಗ ನಿರ್ಣಯಕ್ಕೆ ಬಂದ್ರಿ ಅಂದ್ರೆ ಎರಡರಲ್ಲಿರುವಂತಹ ಭೇದ ಎನ್ನುವುದು ಸಮತ್ವ, ಹೇತುವಿನಿಂದ ಕಾರಣದಿಂದ. ಹೇಗೆಂದ್ರೆ ನಾಗಲಿಂಗ ಪುಷ್ಪದ ಬೀಜ 6 ವರ್ಷ ತಗೊಳ್ತದೆ ನಡ್ಕೊಳ್ಳಿ, ಇಷ್ಟು ಸೈಜ್ ಇರ್ತದೆ ಬೀಜ. ಆ ಬೀಜದ ಒಳಗೆ ಮೊಳಕೆ ಹೊಡಿಬೇಕು ಅಂದ್ರೆ 6 ವರ್ಷ ಬೇಕು. ನಾವು ತಂದಿದ್ವಿ ಅಂದ್ರೆ ಇಟ್ಟಿದ್ವಿ, ಇಟ್ಟೇ ಒಂದು ಮರ್ತ ಬಿಟ್ಟು 6 ವರ್ಷ ಆದ್ಮೇಲೆ ಹೂವಿಗೆ ಸಿಗುತ್ತೆ. ಮಾವಿನ ಕೊಪ್ಪ, ಹುಣಸೆ ಇವು ಸಹಿತ ಬೀಜ ಮೊಳಕೆ ಹೊಡಿತು. ಏನು ಹೂಗಳವಲ್ಲ ನಾನಾ ನಮೂನಿ ಎಂಥದ್ದು ಹೂ ಹೇಳ್ತೀವಿ, ಡೆಕೋರೇಟಿವ್ ಪ್ಲಾಂಟ್ಸ್ ಅಂತ ಇಷ್ಟಿಷ್ಟು, ಅವು ಏನು ಬೀಜ ಮಾಡಿಕೊಳ್ಳೋದು. ಮೊಳಕೆ ಒಡಿತಾವೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ, ವಿನಃ ಯಾವ ಮೊದಲ ಮೊಳಕೆ ಒಡಿತಾವೆ ಯಾವ ನಂತರ ಮೊಳಕೆ ಒಡಿತಾವೆ ಇದು ವಿಷಯ ಅಲ್ಲ. ಹೇಗೋ ಹಾಗೆ ಇಲ್ಲಿ ಕೂಡ ಭೇದಗಳಿವೆ ಅನ್ನೋದು ವಿಷಯವೋ ವಿನಃ ಎಷ್ಟು ತರದ ಭೇದಗಳಿವೆ ಅದು ನಮ್ಮ ಸಂಬಂಧ ಇಲ್ಲ. ಭೇದಾನಾಂಗಿ ಸಮತ್ವೇನ. ಹೀಗಾಗಿ ಹೇತು ಏನು, ಇವೆರಡೂ ಅವಸ್ಥೆಗಳು ಒಂದೇ ಎಂದು ಸಿದ್ಧ ಮಾಡಲಿಕ್ಕೆ ನಮಗೆ ಹೇತು ಏನು, ಭೇದ ಅದು ಒಂದು ಹೇತು ಇಟ್ಕೊಳ್ತೇವೆ ಸ್ಮೂತೈತೆ. ಇದು ನಾವು ಹೇಳು ಒಂದನ್ನ ಒಂದರಿಂದ ಭಿನ್ನ ಮಾಡಿ ತೋರಿಸು. ಒಂದ್ಸೆಕೆಂಡ್ ಭಿನ್ನ ಭಿನ್ನವಾಗಿದೆ ಸ್ವಾಮಿ ನೋಡಿ, ಇಲ್ಲಿ ಸಂಕುಚಿತವಾಗಿದೆ, ಜಾಗೃತದಲ್ಲಿ ಸಂಕುಚಿತವಾಗಿಲ್ಲ, ಈ ಮೂಲಕವಾಗಿ ಇಲ್ಲಿಯೂ ಭೇದಗಳಿವೆ ಅಲ್ಲಿಯೂ ಭೇದಗಳಿವೆ ಅನ್ನುವ ಒಂದೇ ಒಂದು ದೃಷ್ಟಿಕೋನದಿಂದ ನೀವು ಸಿದ್ಧ ಮಾಡ್ತಾ ಇದ್ದೀರಿ ಇವೆರಡು ಒಂದೇ ಅಂಥೇಳಿ. ಆದರೆ ಇಲ್ಲಿ ಹೇಗೆ ಸಂಕುಚಿತವಾಗಿಯೋ ಹಾಗೆಯೇ ಈಶ್ವರನ ಕನಸಿನಲ್ಲೇ ಸಂಕುಚಿತವಾಗಿವೆ ಆಗಿರ್ಬೋದು. ನಾವು ನಿನ್ನೆ ಹೇಳಿದ್ದೇವೆ ನಿನಗೆ, ಈ ಸೃಷ್ಟಿ ಎಲ್ಲವೂ ಯಾರ ಕನಸಿದು? ಈಶ್ವರ ಕನಸು. ಆದ್ದರಿಂದ ನೀನು ಹೇಳಿದ್ದನ್ನ ನಾವು ಅಕ್ನಾಲೆಜ್ ಮಾಡಿ, ನಾ ಹೇಳಿದ್ದನ್ನ ನೀನು, ಈಗ ನೀ ಹೇಳಿದ್ದನ್ನ ನಾವು ಒಪ್ಕೋತೀನಿ. ಸೋ ವಾಟ್, ಮತ್ತು ಏನ್ ಮಾಡ್ದಂಗೆ ಆಯ್ತು? ಎರಡು ಒಂದು ಅಂದಂಗೆ ಆಯ್ತಲ್ಲ. ಹಾ, ಇಲ್ಲಿ ಜಿಜ್ಞಾಸ ಏನು ಅಂತಂದ್ರೆ, ಎಲ್ಲಿಂದ ಎಲ್ಲಿ ಸಂಕುಚಿತವಾಯಿತು ಈಶ್ವರನ ಕನಸಿನ ಬಗ್ಗೆ? ಈಶ್ವರನ ಕನಸಿನೊಳಗೆ ಈ ಲೋಕಾದಿಗಳಿಂದ ಸಹಿತವಾದ ಸೃಷ್ಟಿಯು ಸಂಕುಚಿತವಾಗಿ ಆಕುಂಚನೆಗೊಂಡು ಪ್ರವೇಶ ಆಗಬೇಕಾದ್ರೆ ಎಲ್ಲಿಂದ ಬಂತದು? ಇಲ್ಲಿ ಆದರೆ ಜಾಗೃತಾವಸ್ಥೆಯಿಂದ ಆಕುಂಚನಗೊಂಡು ಸ್ವಪ್ನಾವಸ್ಥೆಗೆ ಬಂತು. ಈಶ್ವರನ ಕನಸಿನ ಪ್ರವೇಶ ಆಗಬೇಕಾದ್ರೆ ಎಲ್ಲಿಂದ ಬಂದು ಪ್ರವೇಶ ಆಯಿತು ಈಶ್ವರ? ಅನಾದಿ ಅವಿದ್ಯಾ ಮಾಯಾ, ಮಾಯೆಯಿಂದ ಸಂಕುಚಿತಗೊಂಡು ಪ್ರವೇಶ ಆಯಿತು. ಸೋ ಇನ್ ದಿ ಬೋತ್ ವೇಸ್ ಬೋತ್ ಆಫ್ ದಿ ಸೇಮ್. ಕನಸೆನ್ನುವುದೊಂದು, ಸ್ವಪ್ನವೆನ್ನುವುದೊಂದು ಎರಡಿಲ್ಲ ಕಾಣಿರೋ, ಕನಸು ಸ್ವಪ್ನಗಳೆರಡೂ ಒಂದೇ. ತಿಳುವಳಿಕೆಯ ಕೊರತೆಯಿಂದಾಗಿ ನಾವು ಇದನ್ನ ಬೇರೆ ಅದನ್ನ ಬೇರೆ ಅಂತ ನಾವು ಬೇರೆ ಬೇರೆ ನೋಡ್ತಾ ಇದ್ದೀವಿ. ಪೀಠಿಕೆಯ ಪ್ರಾರಂಭದಲ್ಲಿದ್ದು ಹೇಳಿದ್ದೀವಿ, ಶಾಸ್ತ್ರದಲ್ಲಿ 12 ಶ್ಲೋಕಗಳಲ್ಲಿ ಮಾಂಡಿಕೋಪನಿಷತ್ ಏನು ಹೇಳಲಾಗಿದೆಯೋ ಅವೇ ವಿಷಯಗಳನ್ನ ನ್ಯಾಯದಿಂದಲೂ ತರ್ಕದಿಂದಲೂ ನಾವು ನಿಮಗೆ ಇಲ್ಲಿ ತಿಳಿಸಿಕೊಡ್ತೀವಿ ಅಂತ ಪೀಠಿಕೆ ಹಾಕಿ ಕಾರ್ಯಕ ಪ್ರಾರಂಭವಾಗಿದೆ. ಹೌದಾ? ನೋಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ಈಗ ಇದನ್ನು ನಾವು ನ್ಯಾಯ ತರ್ಕ ಸಾರ್ವತ್ರಿಕ ಅನುಭವಗಳಲ್ಲಿ ಗುರುತಿಸ್ತಾ ಹೋಗಬೇಕು ವಿನಃ ಬಿಲೀಫ್ ನಂಬಿಕೆಗಳಲ್ಲಿ ಅಲ್ಲ. ಇದರಿಂದ ಏನು ನಾವು ಹೋಗ್ತೀವಿ, ಯಾವುದರಿಂದ? ಈ ಸಾರ್ವತ್ರಿಕ ಅನುಭವ ನ್ಯಾಯ ಇತ್ಯಾದಿಗಳಿಂದ. ಆವಾಗ ಸಹಜವಾಗಿ ಏನಾಗ್ತದೆ ಅಂತಂದ್ರೆ ಮೈಂಡ್ ಊರುವುದಿಲ್ಲ. ಎದ್ರ ಜೊತೆ? ತರ್ಕದ ಜೊತೆ, ನ್ಯಾಯದ ಜೊತೆ. ಮತ್ತು ನಮ್ಮ ಭಾರತೀಯರಲ್ಲಿ ಇನ್ನೊಂದು ಏನು ಅಂತಂದರೆ ಏನಾರ ಅನುಭವ ಆಯ್ತು ಅಂದ್ರೆ ಮುಂದಿನ ಕ್ಷಣ ಮಾತಾಡ್ತೇವೆ. ಅಂದರೆ ನ್ಯಾಯದ ಜೊತೆಯೂ ನಾವು ಲೇಸಿ, ಅನುಭವದ ಜೊತೆಯೂ ಲೇಸಿ, ತರ್ಕದ ಜೊತೆಯೂ ಲೇಸಿ. ಆಯ್ತು ಬಿಡಪ್ಪ, ಆಮೇಲೆ ತಿಳ್ಕೊಂಡ್ರೆ ಆಯ್ತು, ಇನ್ನೂ ಸಾಕಷ್ಟು ದಿವಸ ಬರುತ್ತೇನೆ ನಾನು. ಈಗ ಯಾಕೆ ಎಷ್ಟೋ ದೃಷ್ಟಿಕೋನಗಳಿಂದ ಇದು ಬೇರೆ ಇದು ಬೇರೆ ಅಂತನೇ ಪರಿಗಣಿಸ್ತೇವೆ ವಿನಃ ಇವೆರಡು ಒಂದೇ ಅಂತ ನಾವು ಪರಿಗಣಿಸೋದಿಲ್ಲ. ಎರಡೂ ಒಂದೇ ಅಂತ ನೀವು ಪರಿಗಣಿಸ್ಬಿಡು, ನಿಮ್ಮ ಮುಕ್ಕಾಲು ಭಾಗ ನಿಮ್ಮ ಜರ್ನಿ ಮುಗಿತೀನಿ, ಬರೀ ಕಾಲು ಭಾಗ ಅಷ್ಟು. ಎರಡು ಒಂದೇ. ಈಗ ಹೇಳ್ತಾರೆ ಇದು ನನ್ನ ಕನಸಾದರೆ ಅದು ಈಶ್ವರನ ಕನಸು, ನಮ್ಗೆ ಅದು ಕೂಡ ಮುಖ್ಯ ವಿಷಯವಲ್ಲ, ಇವೆರಡೂ ಒಂದೇ ಅನ್ನೋ ತೋರಿಸಲಿಕ್ಕೆ ಇವುಗಳಲ್ಲಿರುವ ಭೇದವು ಮುಖ್ಯ ಕಾರಣ. ಏಕಂ ಆಹು ಮನೀಷಿಣ, ಮನನಶೀಲರಾದಂತಹ ಜ್ಞಾನಿಗಳು ಅನುಭವಿಕರು ತತ್ವಜ್ಞಾನವನ್ನು ಹೊಂದಿದವಂಥವರು ಅವ್ರು ಹೇಳ್ತಾರೆ ಇವೆರಡು ಒಂದೇ ಪಾ. ಚಿಕ್ಕ ಭಾಷೆ ಇದೆ, ಪ್ರಸಿದ್ಧೇನೈವ ಭೇದಾನಾಂ ಗ್ರಾಹ್ಯತ್ವೇನ ಹೇತುನಾಂ ಸಮತ್ವೇನ ಸ್ವಪ್ನ ಜಾಗೃತ ಸ್ಥಾನಯೋಃ ಏಕತ್ವಂ ಆಹುಃ ವಿವೇಕಿನಃ ಇತಿ. ಪೂರ್ವಪ್ರಮಾಣ ಪೂರ್ವಪ್ರಮಾಣ ಸಿದ್ಧಸ್ಯ ಏವ ಸಿದ್ಧಸ್ಯ ಏವ ಫಲಂ ಫಲಂ ಜಾಗೃತದಲ್ಲಿಯೂ ಭೇದಗಳಿವೆ ಸ್ವಪ್ನದಲ್ಲಿಯೂ ಭೇದಗಳಿವೆ ಬಂತೀರಾಯ್ತಾ ಜಾಗೃತ ಭೇದಗಳು ಅನುಭವಕ್ಕೆ ಒಳಪಟ್ಟಿವೆ ಸ್ವಪ್ನದ ಭೇದಗಳು ಅನುಭವಕ್ಕೆ ಒಳಪಟ್ಟಿವೆ ಎರಡು ಸಮಾನ ಆಗುವ ನೋಡ್ರಿ ಎರಡು ಇವೆರಡೂ ಒಂದೇ ಅನ್ನಕ್ಕೆ ನಮ್ಗೆ ಎರಡು ಕಾರಣಗಳು ಸಿಕ್ಕು ಮೊದಲು ಏನನ್ಕೊಂಡಿದ್ವಿ ಇಲ್ಲಿಯೂ ಅನೇಕ ಭೇದಗಳಿವೆ ಇಲ್ಲಿ ಅನೇಕ ಭೇದಗಳು ಆದ್ದರಿಂದ ಎರಡು ಒಂದೇ ಅದು ಒಂದು ಮೊದಲು ಅಂದ್ಕೊಂಡು ಈಗ ಇನ್ನೊಂದು ಕಾರಣ ಕೊಡ್ತಾರೆ ಈ ಭೇದಗಳು ಇಲ್ಲಿ ಅನುಭವಿಸ್ಲಿಕ್ಕೆ ಬರ್ತವೆ ಆ ಭೇದಗಳು ಅಲ್ಲಿ ಅನುಭವಿಸ್ಲಿಕ್ಕೆ ಬರ್ತವೆ ಆ ಭೇದಗಳನ್ನ ಇಲ್ಲಿ ಅನುಭವಿಸ್ಲಿಕ್ಕೆ ಬರಂಗಿಲ್ಲ ಈ ಭೇದಗಳನ್ನ ಅಲ್ಲಿ ಅನುಭವಿಸ್ತೀವಿ ಬರಂಗಿಲ್ಲ ಆ ಭೇದಗಳು ಅಲ್ಲಿ ಅನುಭವಿಸ್ತೀವಿ ಈ ಭೇದಗಳು ಇಲ್ಲಿ ಅನುಭವಿಸ್ತೀವಿ ಇವು ಅನುಭವಕ್ಕೆ ಒಳಪಟ್ಟಿವೆ ಅನ್ನೋದು ಸಮಾನ ದಟ್ ಐ ಎಕ್ಸ್ಪೀರಿಯನ್ಸ್ ದೀಸ್ ಆಬ್ಜೆಕ್ಟ್ಸ್ ಈಸ್ ಕಾಮನ್ ಥಿಂಕ್ ಥಿಂಕ್ ಅಲ್ಲ ಈ ಕಾಸ್ಮೋಪಾಲಿಟನ್ ಸಿಟಿ ಒಳಗೆ ಅರ್ಬನ್ ಏರಿಯಾಗಳಲ್ಲಿ ಸಿಟಿ ಅಭಿವೃದ್ಧಿಗಾಗಿ ಅಥವಾ ಕೆಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಟೀಮ್ಗಳನ್ನು ಫಾರ್ಮೇಷನ್ ಮಾಡ್ತಾರೆ ಅವಕ್ಕೆ ಥಿಂಕ್ ಟ್ಯಾಂಕ್ ಟೀಮ್ ಅಂತ ಥಿಂಕ್ ಟ್ಯಾಂಕ್ ಟ್ಯಾಂಕ್ ವಿಚ್ ಇಸ್ ಫುಲ್ ಆಫ್ ಥಿಂಕಿಂಗ್ ಅರ್ಥಾತ್ ಥಿಂಕಿಂಗ್ ವ್ಯಕ್ತಿಗಳು ಆ ಟ್ಯಾಂಕ್ನಾಗಿರ್ತಾರೆ ಅದಕ್ಕೆ ಥಿಂಕ್ ಟ್ಯಾಂಕ್ ಅಂತ ಥಿಂಕ್ ಥಿಂಕ್ ಏನ್ರಿ ಕಾಮನ್ನು ಎರಡರೊಳಗೆ ಏನ್ ಕಾಮನ್ನು ಅನುಭವ Available for ಅನುಭವ ಅವೈಲಬಲ್ ಫಾರ್ ಅನುಭವ ಡಿಫ್ರೆಂಟ್ ಡಿಫ್ರೆಂಟ್ ವಸ್ತುಗಳು ಇರಬಹುದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವಸ್ತುಗಳು ಎರಡೂ ಸಮಾನ ಥಿಂಕ್ ಥಿಂಕ್ ಭೇದಾನಾಂ ಪ್ರಸಿದ್ಧ ಭೇದಾನಾಂ ಪ್ರಸಿದ್ಧೇನ ಎರಡನೇದೇನು ಗ್ರಾಹ್ಯತ್ವೇನ ಅವೈಲಬಲ್ ಫಾರ್ ಎಕ್ಸ್ಪೀರಿಯನ್ಸ್ ಗ್ರಾಹ್ಯತ್ವೇನ ಇವೆರಡೂ ಹೇತುಗಳಿಂದ ಸಮತ್ವೇನ ಇವೆರಡೂ ಕಾರಣಗಳಿಂದ ಎರಡೂ ಸಮವೇ ಎರಡು ಸ್ವಪ್ನ ಜಾಗೃತ ಸ್ಥಾನಯೋ ಏಕತ್ವ ಹಾಗೂ ವಿವೇಕಿನಃ ಕೇತೆ ವಿವೇಕಿನಃ ಯಾರವರು ಪೂರ್ವ ಪ್ರಮಾಣ ಸಿದ್ಧ ಸೇವ ಅದಕ್ಕೆ ಮುಂಚಿತವನ್ನು ಸಿದ್ಧ ಮಾಡಿದ್ರು ಮನೀಷಿಣಃ ಏವ ವಿವೇಕಿನಃ ಕನೆಕ್ಷನ್ ಹಿಂದಿನ ಶ್ಲೋಕಕ್ಕೂ ಕನೆಕ್ಷನ್ ಇದೇ ಶ್ಲೋಕಗಳಿಗೆ ಮನೀಷಿಣಃ ಅಂತ ಶಬ್ದರು ಮನೀಷಿಣಃ ಯಾರು ಮನೀಷಿಣಃ ಮನಶೀಲಃ ವಿವೇಕಿಗಳು ಇತ್ಯರ್ಥ 83ನೇ ಭಾಷೆ ಇತಶ್ಚ ವೈತತ್ಯಂ ಜಾಗೃದೃಶ್ಯಾನಾಂ ಭೇದಾನಾಂ ಆದ್ಯಂತಯೋ ಅಭಾವಾತ್ ಸಮಾಧಾನ ಇಲ್ಲ ದೊಡ್ಡ ಪಾದರಿಗೆ ಇಷ್ಟು ಮಾತ್ರ ಸಮಾಧಾನ ಇಲ್ಲ ಅಂತಾರೆ. ಇತಚ್ಚ ಇನ್ನೂ ಒಂದು ಕಾರಣದಿಂದ ಈ ಜಾಗೃತ ಸ್ವಪ್ನದ ದೃಶ್ಯಗಳೆಲ್ಲವೂ ಕೂಡ ವಿತಥ. ಮತ್ತು ಅದನ್ನು ಹೇಳ್ತಿರೋ ಸರ್, ಬೇರೆ ಕಾರಣ ಕೊಡ್ತೀನಿ. ಈಗ ಮುಂಚಿತವಾಗಿ ಅನೇಕ ಕಾರಣಗಳನ್ನು ಕೊಟ್ಟೇವೆ ನಾವೀಗ, ಈಗ ಪುನಃ ಬೇರೆ ಇನ್ನೂ ಒಂದು ಕಾರಣದಿಂದ ಇತಶ್ಚ ವೈತಚ್ಯಂ ಜಾಗೃತಶ್ಚಾನ ವಿಧಾನ. ಇದೂ ಒಂದು ಕಾರಣದಿಂದಾಗಿ ಜಾಗೃತ ಸ್ವಪ್ನದ ದೃಶ್ಯಗಳು ಇವು ಮಿಥ್ಯಾ. ಎಷ್ಟು ಸುಲಭವಾಗಿ ಒಪ್ಪುತ್ತೀರಿ ನೀವು ಕನಸಿನ ಅನುಭವಗಳನ್ನು ಮಿಥ್ಯಾ ಅಂತೇಳಿ? ಜಾಗೃತದ ಅನುಭವಗಳನ್ನು ಮಿಥ್ಯಾ ಅಂತ ಯಾಕೆ ಒಪ್ಪಲಿಕ್ಕಾಗುವುದಿಲ್ಲ? ಜಾಗೃತ ಕುತ್ಕೊಂಡೆ ಕೇಳಿದ್ದೆ. ಸ್ವಪ್ನದಾಗೆ ಯಾವನ್ನಾರ ಬಂದು ನೀನು ನಾವು ಎಲ್ಲ ಕೂತ್ಕೊಂಡು ಈ ಸ್ವಪ್ನ ನೋಡ್ಲಿಕ್ಕತ್ತೀವಿ, ಇದು ಮಿಥ್ಯಾ ಅಂತ ಸ್ವಪ್ನದೊಳಗೆ ನಾವು ಹೇಳಿದ್ರೆ ಅದು ಅರ್ಥ ಆಗ್ತಿತ್ತೇನೋ. ನೋಡಿ, ನಾವೆಲ್ಲ ಎಲ್ಲಿ ಕೂತ್ಕೊಂಡಿವಿ? ತಕ್ಕ ಮಟ್ಟಿಗೆ ನಾವೆಲ್ಲ ಜಾಗೃತದಲ್ಲಿ ಇದ್ದೀವಿ. ಜಾಗೃತದಲ್ಲಿ ಇದ್ದೀವಿ. ಹೀಗಾಗಿ ಜಾಗೃತ ಸತ್ಯ ನಮಗೆ ಜಾಗೃತದಲ್ಲಿ ಇದ್ದುಕೊಂಡು ಜಾಗೃತನಾದಂಥ ಆಚಾರ್ಯ ಜಾಗೃತವಾದಂಥ ವಿದ್ಯಾರ್ಥಿಗಳಿಗೆ ಇದು ಎಲ್ಲ ಕನಸಪ್ಪ ಅಂತಂದ್ರೆ ಹೆಂಗ ಅವ್ರು ಎಲ್ಲಿ ಕೂತ್ಕೊಂಡು ಹೇಳಿಕತ್ತಾರೆ ಅಂತ ನೀವು ನನಗೆ ಕೇಳ್ತೀರಿ. ಅಥವಾ ನಾವು ಎಲ್ಲಿ ಕೂತ್ಕೊಂಡು ಕೇಳಿಕತ್ತೀವಿ ಅಂತ ನಿಮಗೂ ಡೌಟ್ಫುಲ್ ಆಗ್ತದೆ. ಮುಟ್ಟು ನೋಡ್ಬಿಟ್ಟಿಲ್ಲ, ಜಾಗೃತ ಇದ್ದೀವಿ, ಅದೂ ಜಾಗೃತ. ನಾವು ಇಲ್ಲೇ ಇದ್ದಿದ್ರೆ ಮಿಥ್ಯ ಅಂತ ಹೇಳೋದಪ್ಪ ಅಷ್ಟು ಸುಲಭ ಒಪ್ಪಿಕ್ಕಾಗುದಿಲ್ಲ. ಅನ್ಲೆಸ್ ನೀವು ಆ ಪರಬ್ರಹ್ಮ ತತ್ವದ ಹೈಟ್ ಅನ್ನ ಅಪ್ರಿಷಿಯೇಟ್ ಮಾಡಬೇಕು. ಇದು ಸುಳ್ಳು ಅನಿಸಿತ್ತ, ಇದು ಮಿಥ್ಯ ಸಿದ್ಧ ಆಗಬೇಕಾದ್ರೆ ಯು ಹ್ಯಾವ್ ಟು ಬಿ ದೇರ್ ಲೈಕ್ ಈವನ್. ಸ್ವಪ್ನವು ಮಿಥ್ಯ ಸಿದ್ಧ ಆಗಬೇಕಾದ್ರೆ ನೀವು ಖಂಡಿತವಾಗಿ ಎಚ್ಚರದಲ್ಲಿರ್ತೀರಿ. ಎಚ್ಚರವು ಮಿಥ್ಯ ಸಿದ್ಧ ಆಗ್ಬೇಕಾದ್ರೆ ಖಂಡಿತವಾಗಿ ಎಲ್ಲಿರ್ಬೇಕು? ಆ ತತ್ವವೇ ನಾನಾಗಿ ಉಳಿದಾಗ ಮಾತ್ರ ಇದಷ್ಟು ಮಿಥ್ಯ ಅನ್ನೋದು ನಿಮಗೆ ಸ್ಪಷ್ಟವಾಗ್ತದೆ. ನಾವು ಎಲ್ಲ ನಾವು ಎಲ್ಲಿದ್ದೀವಿ ಅದ್ರ ಮೇಲೆ ಸಂಬಂಧ ನೋಡಿ, ನಾವು ಎಲ್ಲಿದ್ದೀವಿ ಅದ್ರ ಸಂಬಂಧ. ಮನ್ಯಾಗ ದೋಸೆ ತಿಂದ್ರ 4-8 ಮಿನಿಮಮ್, ಹೋಟೆಲ್ನಾಗ 1 ದೋಸೆ ಹೊಟ್ಟು ತುಂಬಿತು, ಇದ್ರೆ ಹೊಟ್ಟು ತುಂಬಿತು. ನಾವು ಎಲ್ಲಿದ್ದೀವಿ ಅದ್ರ ಮೇಲೆ ಸಿದ್ಧ. ಅದು ಹೆಂಗ್ ಅಡ್ಜಸ್ಟ್ ಆಗ್ತದೆ ನೋಡುದು ಹೊಟ್ಟೆ. ಏ ಸಾಕಪ್ಪ, ಮತ್ತೆ ಈಗಿನ ಕಾಲಕ್ಕೆ ಪರ್ಸ್ನಿಂದ ಜಾಸ್ತಿ ಹಣ ಹೋಗ್ತದ, ಅದಕ್ಕೆ ಸಾಕು ಅದಿಲ್ಲೇ ಇಲ್ಲ. ಈಗ ಅದೇ ಈ ಮಟೀರಿಯಲ್ 50 ರೂಪಾಯಿ ಹೇಳ್ದ ಒಂದು ದಿವಸ ಎತ್ತಲೇ ಒಂದು ದಿವಸ. 50 ರೂಪಾಯಿ ಇಸ್ ನಥಿಂಗ್, 100 ರೂಪೀಸ್ ಇಸ್ ನಥಿಂಗ್, 1000 ರೂಪೀಸ್ ಇಸ್ ನಥಿಂಗ್. ಕಲೆಸ್ಟ್ರಾಲ್ ಸೋನಿಯೊಳಗೆ ಅಮ್ಮ ಸ್ವಲ್ಪ ಶಾಪಿಂಗ್ ಹೋಗ್ಬರ್ತೀನಿ, ಪಾಪ ಇದು ಎಷ್ಟಂದ್ರೂ ಸಹಿತ ಮಧ್ಯಮ ವರ್ಗದ ಹೆಂಗಸು ಸಂಸ್ಕಾರ ಸಹಿತವಾಗಿ ಒಂದು 50 ರೂಪಾಯನ್ನು 100 ರೂಪಾಯಿ ಹಾ 50-100 ಅಮ್ಮ ಯಾರ ಲೋಕದಾಗಿದ್ದೀನಿ ನೀನು, ಕಡಿಮೆ ಒಂದು 5,000 ರೂಪಾಯಿ. 50 ರೂಪಾಯಿ ಹೋಗಿ ಏನಾಗ್ತದೆ? 50 ರೂಪಾಯಿ ಇಸ್ ನಥಿಂಗ್, ಭಿಕ್ಷುಕರಿಗೆ ಕೊಡ್ತೇವೆ 50 ರೂಪಾಯಿ. ಕೊಡ್ಬೇಕಾದ್ರೆ ಏನು ಅನಿಸೋದು ಇಲ್ಲ, ಎಂಟಾಣೆ ಇಲ್ಲ, 1 ರೂಪಾಯಿನೂ ಇಲ್ಲ, 5 ರೂಪಾಯಿ ಇದೆ, ನಮ್ಗೆ ಕೊಟ್ಬಿಡ ಹೋಗು, 5 ರೂಪಾಯಿ ಭಿಕ್ಷೆ ಆಗ್ಬೋದು, ಏನು ಅನಿಸೋದು ಇಲ್ಲ. ವ್ಯಾಲ್ಯೂ ಎಷ್ಟು ಬದಲಾಗಿದೆ ಅಂತ ಹೇಳ್ತೀನಿ. ಸೊ ಸಂಕುಚಿತವಾದಂತಹ ಯಾವ ಅನುಭವಗಳ ದೃಷ್ಟಾಂತವನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ, ಇವೆರಡೂ ಕೂಡ ವಿತತ ಭಾವವೇ. ಇದು ಒಂದು ಕಾರಣದಿಂದ ಈ ವಿತತ ಭಾವ. ಏನು ಕಾರಣ ಅಂತಂದ್ರೆ, ಇವು ಎರಡೂ ಸಮತ್ವೇನ, ಎರಡು ಸಮ ಜಾಗೃತ ಸ್ಥಾನಯೋ ಏಕತ್ವ ಆಹು ವಿವೇಕಿನ ಇತಿ ಪೂರ್ವ ಪ್ರಮಾಣ ಸಿದ್ಧಸ್ಯೈವ ಫಲಂ ಇತಶ್ಚ ವೈತತ್ಯಂ ಜಾಗೃತ ದೃಶ್ಯಾನಾಂ ವೇದಾನಾಂ. ಜಾಗೃತ ದೃಶ್ಯಾನಾಂ ವೇದಾನಾಂ ವೈತತ್ಯಂ ಮಿಥ್ಯಾ ಎಂದು. ಇನ್ನೂ ಒಂದು ಕಾರಣ ಇದೆ, ಇತಶ್ಚ ಇತಶ್ಚ ಅಂದ್ರೇನು, ಇನ್ನೂ ಒಂದು ಕಾರಣ ಇದೆ. ಏನ್ ಕಾರಣ ಸರ್? ಆದಿ ಅಂತಯೋ, ಇದು ಜಾಗೃತದ ಅನುಭವ. ವಸ್ತು ಮುಂಚೆ ಇದ್ದಿದ್ದಿಲ್ಲ, ಈಗ ಇದೆ, ನಾಶವಾದ ಮೇಲೆ ಇರೋದಿಲ್ಲ. ಹೇಗೆ ಹೇಳ್ತೀರಿ ಸಂಸ್ಕೃತ ಸುಮಿತ್ರ? ಮುಂಚೆ ಇದ್ದಿದ್ದಿಲ್ಲ, ಪ್ರಾಕ್ ಅಭಾವ. ನಾಶ ಆದ್ಮೇಲೆ ಇರುವುದಿಲ್ಲ, ವಿಧ್ವಂಸ ಅಭಾವ. ವರ್ತಮಾನದಲ್ಲಿ ಭಾವವತ್ ದೃಶ್ಯತೆ. ವರ್ತಮಾನದಲ್ಲಿ ಹೇಗೆ ಕಾಣಿಸ್ತದೆ? ಇದ್ದಂತೆ. ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ, ವರ್ತಮಾನೆ ದೃಶ್ಯತೆ ಭಾವತ್ತಲ್ಲ ಭಾವವತ್. ಭಾವವತ್ ದೃಶ್ಯತೆ, ಇದ್ದಂತೆ ತೋರ್ತದೆ. ಓಕೆ, ವೆರಿ ಗುಡ್. ಆರ್ ಯು ರೆಡಿ? ಆರ್ ಯು ರೆಡಿ? ಸ್ವಪ್ನದಲ್ಲಿ ಹೇಳ, ಸ್ವಪ್ನದಲ್ಲಿ ವಸ್ತುಗಳು ಕಾಣ್ತಾವಲ್ಲ, ಆ ವಸ್ತುವಿನ ವ್ಯಾಖ್ಯಾನ ಏನು? ಭಾವವತ್ತ. ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ, ವರ್ತಮಾನೆ ಭಾವವತ್, ಜಾಗ್ರತೆ ಭಾವವತ್, ಸ್ವಪ್ನೆ ಭಾವವತ್. ಎರಡು ಸಮಾನ ಆಗಲಿಲ್ಲ. ಸಾರ ಸೆಕೆಟ್ ಗಂಟು ಕಟ್ಟಿ ಎ ಸಿ ಆಚೆ, ಅದರೊಳಗೆ ಯಾಕೆ ಸತ್ಯ ಬಿದ್ದಿತ್ತಿರ್ತೀನಿ? ಸ್ವಾಮೀಜಿ, ಪೂಜೆ ಸ್ವಾಮೀಜಿ ಬೆಳಿಗ್ಗೆ 4 ಗಂಟೆಗೆ ಬಂದು ಇಷ್ಟು ಚಂದ ಹೇಳಿದ್ರೆ ನನಗೆ ದಿಕ್ಕು ತಪ್ಪೋಯ್ತು. ನಾನು ಜಾಗೃತ ಆಗಿದ್ದೇನೋ ಸ್ವಪ್ನಾಗಿದ್ದೇನೋ ಏನ್ ಕೇಳಿಕತ್ತೀನಿ? ಇದು ಯಾವ್ದು ಬೇರೆನೆ ಒಂದು ಅವಸ್ಥಾ ಅನ್ನುವಷ್ಟು ಮಟ್ಟಿಗೆ ಚಂದ ಹೇಳ್ತಿದ್ರು. ಬಹಳ ದಿವಸ ಅಥವಾ ಪಾಯಸ ತಿಂದಿಲ್ಲ, ನೀವು ಬಹಳ ಚಂದ ಮಾಡ್ತೀವಿ ಪಾಯಸ, ರುಚಿ ರುಚಿ ಮಾಡ್ತೀವಿ, ಒಂದ್ ಕಪ್ ಪಾಯಸ ಮಾಡ್ತಾನೆ ಕೊಡುವ ಅಂತ ಕೇಳಿದ್ರು ಸ್ವಾಮೀಜಿ. ಇಷ್ಟು ಖುಷಿ ಆಯಿತು ನನಗೆ. 4 ದಿವಸದ ನಂತರ ಪಾಯಸ ಮಾಡಿ ಗುರುಗಳು ನೈವೇದ್ಯ ಇಟ್ಟು 4 ದಿವಸದ ಪಾಯಸ ಮಾಡಿ ಗುರುಗಳಿಗೆ ನೈವೇದ್ಯ ಇಟ್ಟು ಗುರುಗಳನ್ನು ಸ್ಮರಿಸಿದೆ ಸ್ವಾಮೀಜಿ. ಗುರುಗಳನ್ನು ಸ್ಮರಿಸ್ತಾ ಇದ್ದೀವಿ ಇಷ್ಟು ಹೇಳಬೇಕಾಗಿದೆ, ಇದಕ್ಕೆ ಇಷ್ಟು ಕಟ್ಟೆ ಕಟ್ಟಬೇಕು. ಆಯ್ತು, ಕಥೆನೆ ಅಂತಿಟ್ಕೊ, ಅದಕ್ಕೆ ಸತ್ಯ ಬುದ್ಧಿ ಕೊಡ್ಬೇಕಾ? ಇಷ್ಟ ಅವ್ರು ಹೇಳೋದ್ರೊಳಗೆ ಒಂದು 7-8 ಬಂದು ಬಂದು ನಿಂತ್ಕೊಂಡ್ಬಿಟ್ರು. ಇನ್ನು ಆ ಹಣೆ ಬರ ಅವ್ರು ಹೋಗಿ ಎಷ್ಟು ಕತೆ ಹೇಳ್ತಾರೋ. ಹೋಲ್ ಪರಂಪರನೇ ಹಿಂಗಾಗಿಬಿಟ್ಟಿದೆ. ಒಂದು ಭ್ರಮ, ಭ್ರಮಾಲೋಕದ ಹಿಂದೆ ಓಡ್ತಾ ಇರ್ತೇನೆ, ಓಡ್ತಾ ಇರ್ತೇನೆ. ಸತ್ಯ ಬುದ್ಧಿ ಯಾರಿಗೂ ಬೇಡ, ಭ್ರಮಾ ಬುದ್ಧಿ ಎಲ್ಲರಿಗೂ ಬೇಕು, ದಿಕ್ಕು ತಪ್ಪಿಸೋ ಬುದ್ಧಿ ಎಲ್ಲರಿಗೂ ಬೇಕು. ಹೇಳ್ತಾ ನೋಡ್ರಿ, ಆದಾವಂತೆ ಚ ಯನ್ನಾಸ್ತಿ, ಆದಾವಂತೆ ಚ ಯನ್ನಾಸ್ತಿ, ವರ್ತಮಾನೇಪಿ ತತ್ತಥಾ ವರ್ತಮಾನೇಪಿ ತತ್ತಥಾ ವಿತಥೈ ಸದೃಶಾ ಸನ್ನಃ ವಿತಥೈ ಸದೃಶಾ ಸನ್ನಃ ಅವಿತರಃ ಅವಿತಥಾ ಇವ ಲಕ್ಷಿತಾಃ ಅವಿತಥಾ ಇವ ಲಕ್ಷಿತಾಃ ಆದೌ ನೋಡಿ ಶಬ್ದ ಆದೌ ಅಂತೆ ಚ ಯತ್ ನಾಸ್ತಿ ವರ್ತಮಾನೆ ಅಪಿ ತತ್ತಥಾ ವಿತತೈಹಿ ಸದೃಶಾಃ ಸನ್ನಃ ಅವಿತಥಾ ಇವ ಲಕ್ಷಿತಾಃ ಆದೌ ಮತ್ತು ಅಂತೆ ಪ್ರಾರಂಭ ಮತ್ತು ಕೊನೆ ಯಾವುದಕ್ಕೆ ಇಲ್ಲವೋ ಯತ್ ನಾಸ್ತಿ ಅದು ವರ್ತಮಾನದಲ್ಲಿಯೂ ಇಲ್ಲ ಅಂತ ಅರ್ಥ ವರ್ತಮಾನ ಅಪಿ ತತ್ತಥ ಅಲ್ಲಿಲ್ಲ ಇಲ್ಲಿಲ್ಲ ಮಧ್ಯದಲ್ಲಿಯೂ ಇಲ್ಲ ಬಚ್ಚಾ ಬೋಲ್ ದೇತಾರೆ ಮಧ್ಯದಲ್ಲಿದೆ ಹಂಗಾರೆ ಅಂತ್ಯಕ್ಕೆ ತೋರಿಸು ಅಂತ್ಯಕ್ಕೆ ತೋರಿಸಿದ್ರೆ ಅದು ಅಂತ ಏನದು ಅಂತ್ಯಕ್ಕೆ ತೋರಿಸಿದ್ರೆ ಇದೇ ಅಂತ ಆಗ್ತದೆ ಅಂತ ಆಗುದಿಲ್ಲ ಎಲ್ ಕೆ ಜಿ ಯು ಕೆ ಜಿ ಲಾಜಿಕ್ ಇದು ಚಂದ್ರ ಹೇಳ್ತಾ ಉತ್ತರ ಅದು ಅಂತೆ ಚ ಯತ್ ನಾಸ್ತಿ ವರ್ತಮಾನೆ ಅಪಿ ತತ್ತಥ ಮೊದಲು ಯಾವುದಿಲ್ಲವೋ ನಂತರ ಯಾವುದು ಇಲ್ಲವೋ ಅದು ಈಗೂ ಕೂಡ ಇಲ್ಲವೇ ಇಲ್ಲ ಎಂದೇ ಸಿದ್ಧವಾಗುತ್ತದೆ ಹಾಗಾದ್ರೆ ಏನು ಸದೃಶಾಹ ವಿತತೈಹಿ ಸನ್ನಹ ಸದೃಶಾಹ ವಿತತೈಹಿ ಸನ್ನಹ ಅವಿತಥಾ ಇವ ಲಕ್ಷಿತಾಃ ಮಿಥ್ಯಾಗಿರುವ ಇವೆಲ್ಲವುಗಳನ್ನು ಸತ್ಯವೊಂದು ಭ್ರಮಿಸ್ತಾನೆ ಅವಿತಥಾ ಇವ ಲಕ್ಷಿತಾಃ ವಿತತ ಭಾವಗಳನ್ನು ಹೊಂದಿದ ಇವೆಲ್ಲವುಗಳನ್ನು ಐ ರಿಪೀಟ್ ವಿತತ ಭಾವಗಳನ್ನು ಹೊಂದಿದ ಇವೆಲ್ಲವುಗಳನ್ನು ಮಿಥ್ಯಾಭಾವದಿಂದ ಹೊಳೆದಿರುವ ಇವೆಲ್ಲಗಳನ್ನು ಅವನು ಏನ್ ಮಾಡ್ತಾನೆ ಮಿಥ್ಯಾಗಳನ್ನು ಸತ್ಯ ಎಂದು ಪರಿಗಣಿಸ್ತಾನೆ ಲಕ್ಷಿತಾಃ ಅವಿತಥಾ ಇವ ಲಕ್ಷಿತಾಃ ಮಿಥ್ಯಾ ಆದವನು ಸತ್ಯ ಎಂದು ಗುರುತಿಸ್ತಾನೆ ಒಪ್ಕೋತಾನೆ ಮಿಥ್ಯಾನ ಸತ್ಯ ಅಂತ ಒಪ್ಕೊಂಡ್ರೆ ಏನೇನಾಗ್ತದೆ ಗೊತ್ತೆ ನಿಮಗೆ ಈಗ ನೀವು ಋಷಿಕೇಶಕ್ಕೆ ಹೋಗ್ಬೇಕಾಗಂತೆ ಹೋಗೋಣಲ್ಲ ಈ ರಾತ್ರಿ ಎಲ್ಲರೂ ಋಷಿಕೇಶಕ್ಕೆ ಹೋಗೋಣ ಅಂತ ಅನ್ಕೊಂಡು ಮಲ್ಕೊಳ್ರಿ ಹೋಗ್ಬಿಡ್ರಿ ಮಿಥ್ಯಾ ಏನಾಯ್ತು ಈಗ ಅಂದ್ರೆ ನೀವು ಎಲ್ಲಿ ಎಚ್ಚರಾಗಬೇಕು ಎಚ್ಚರಾಗಿರ್ತೇನೆ ಮಿಥ್ಯಾ ಇವ ಸಿದ್ಧ ಹೇಳ್ರಿ ಕಿಂ ಸಿದ್ಧಂ ಭವತಿ ನಿತ್ಯ ಸಿದ್ಧಂ ಭವತಿ ಯಾಕೆ ಆ ದೃಶ್ಯನೇ ಮಿಥ್ಯ ಅದು ಹಿಂದೆ ಮುಂದೆ ಇಲ್ಲ ಈಗೂ ಇಲ್ಲ ಅಂತ ಅರ್ಥ ಯಾವುದು ಹಿಂದೆ ಮುಂದೆ ಇಲ್ಲ ಈಗೂ ಇಲ್ಲ ಅದನ್ನು ಇದೆ ಅಂತ ಅನ್ಕೋತೀರಿ ಇದು ಅವಿವೇಕ ಅಲ್ವೇ ಯಾವುದು ಅವಿತಥಾ ಇವ ಸನ್ನಹ ವಿತಥ ಅಂದ್ರೆ ಮಿಥ್ಯಾ ಅವಿತಥ ಅಂದ್ರೆ ಸತ್ಯ ಯಾವುದು ವಿತತ ಭಾವದಿಂದ ಮಿಥ್ಯಾಭಾವನೆ ಕುಡಿದೆಯೋ ಅದನ್ನು ನಾವು ಸತ್ಯ ಎಂದು ಲಕ್ಷಿತಾಃ 84 ಯತ ಆದೌ ಅಂತೆ ಚ ನಾಸ್ತಿ ವಸ್ತು ಯುಗತೃಷ್ಣಿಕಾದಿ ತತ್ ಮಧ್ಯೆ ಅಪಿ ನಾಸ್ತಿ ಇತಿ ನಿಶ್ಚಿತಂ ಲೋಕೆ ಮೃಗತೃಷ್ಣಿಕಾ ಮರುಮರೀಚಿಕೆ ಮೃಗಜಲ ಈ ಮೃಗಜಲ ಆದಿ ಇದೆಯಾ ಅಂತ್ಯ ಇದೆಯಾ ಉದಾಹರಣೆಗೆ ಮೃಗಜಲ ಅಂತವ್ರು ಹೇಳ್ಕೊಂಡಿದ್ದಾರೆ. ಮೃಗಜಲಕ್ಕೆ ನದಿ ಮೂಲ ಇದೆಯಾ? ಮೃಗಜಲಕ್ಕೆ ನದಿ ಮೂಲ, ಆ ಮೃಗಜಲ ನದಿಯ ಮನೆ ಯಾವುದು? ಆದ್ದರಿಂದ ಈಗೂ ಇಲ್ಲ ಅಂತಾನೆ ಅರ್ಥ. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ಕಾಣೋದಿಲ್ಲ ಸ್ವಾಮಿ, ಅದು ನಿಮ್ಮಂತಿಲ್ಲ ಕಾಣಂಗಿಲ್ಲ, ನಮಗೆ ಕಾಣಿಸ್ತದೆ ನೋಡ್ರಿ. ಸೂಕ್ಷ್ಮ, ಬಹಳ ಸೂಕ್ಷ್ಮ. ನೀ ಎಷ್ಟ ಕಣ್ಣು ಹಾರಿಸಿ ಎಷ್ಟ ಧ್ವನಿ ಚೇಂಜ್ ಮಾಡಿ ಹೇಳಿದ್ರು ಕೂಡ ಅದ್ರ ಮಿಥ್ಯಾಭಾವವನ್ನ ಯಾರು ಅಲಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಮೃಗತೃಷ್ಣಿಕಾದಿ ತತ್ ಮಧ್ಯೆ ಅಪಿ ನಾಸ್ತಿ, ಪ್ರಾರಂಭ ಇಲ್ಲ, ಕೊನೆ ಇಲ್ಲ, ಮಧ್ಯದಲ್ಲಿ ಕೂಡ ಅದು ಇಲ್ಲವೇ ಇಲ್ಲ. ಇತಿ ನಿಶ್ಚಿತಂ ಲೋಕೆ, ಲೋಕದಲ್ಲಿ ಇದು ನಿಶ್ಚಿತವಾಗುತ್ತದೆ. ತಥಾ ಇಮೇ ಜಾಗೃದೃಶ್ಯಾಭೇದಾಃ ಆದ್ಯಂತಯೋಃ ಆದ್ಯಂತಯೋಃ ಅಭಾವಾತ್ ಅಭಾವಾತ್ ವಿತತೈಃ ಇವ ವಿತತೈಃ ಇವ ಮೃಗತೃಷ್ಣಿಕಾದಿಭಿಃ ಮೃಗತೃಷ್ಣಿಕಾದಿಭಿಃ ಸದೃಶತ್ವಾತ್ ಸದೃಶತ್ವಾತ್ ವಿತತಾ ಇವ ವಿತತಾ ಇವ ತಥಾ ಹೇಗೆ ಸ್ವಪ್ನವೋ ಹಾಗೆ ಇಮೇ ಜಾಗೃದೃಶ್ಯ ಈ ಜಾಗೃತ ಅವಸ್ಥೆ ದೃಶ್ಯಗಳು ಕೂಡ ಎಂಥ ದೃಶ್ಯಗಳು? ಭೇದ ಭೇದಗಳನ್ನು ಕೂಡಿದಂತಹ ದೃಶ್ಯಗಳು. ಮತ್ತೇನು ವಿಶೇಷಣ? ಆದಿ ಅಂತಯೋ ಅಭಾವಾತ್ ಆದಿನು ಇಲ್ಲ ಅಂತವೂ ಇಲ್ಲ ಅನ್ನುವಂತಹ ಈ ಭಾವಗಳು ಮಿತತ ಇವ ಮಿಥ್ಯ ಎಂದು ಸಿದ್ಧವಾಗುತ್ತವೆ. ಕಥಂ ಮಿಥ್ಯ ಮೃಗತೃಷ್ಣಿಕಾದಿಭಿ ಸದೃಶತ್ವಾತ ವಿತತ ಇವ ಹೇಗೆ ಮರುಮರೀಚಿಕೆ ಅಥವಾ ಮೃಗಜಲವು ಮಿಥ್ಯ ಎಂದು ಸಿದ್ಧವಾಗುತ್ತದೆಯೋ ಹಾಗೆ ಇವೆಲ್ಲವೂ ಕೂಡ ಸಿದ್ಧವಾಗ್ತವೆ ಅಂತೇಳಿ ಮಿಥ್ಯ ಎಂದೇ ಸಿದ್ಧವಾಗುತ್ತವೆ. ತಥಾಪಿ ಅವಿತತ ಇವ ಲಕ್ಷಿತ ಮೂಢೈ ಅನಾತ್ಮವಿದ್ಧಿ ಅನಾತ್ಮವಿದ್ಧಿ ಹೀಗೆ ಆ ಮೃಗಜಲವನ್ನ ಅವಿವೇಕಿಗಳು ಸತ್ಯವೆಂದೇ ಭ್ರಮಿಸುತ್ತಾರೋ ಹಾಗೆಯೇ ಇವೆಲ್ಲ ಮಿಥ್ಯ ಆಗಿರುವಂತಹ ಸ್ವಪ್ನ ಮತ್ತು ಜಾಗೃತ ಭೇದಗಳನ್ನ ಸತ್ಯವೆಂದು ಪರಿಗಣಿಸ್ತಾರೆ ಯಾರು? ಅವಿವೇಕಿಗಳು, ತಿಳುವಳಿಕೆ ಇಲ್ಲದೆ ಇದ್ದಂತಹ ಮೂಢೈಹಿ. ಯಾರು ಮೂಢೈಹಿ? ಅದ ಮುಂದಿಂದ ನೋಡ್ಲಿಲ್ಲ ನೀವು. ಅನಾತ್ಮವಿದ್ಧಿ ಏನು? ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ ಕರ್ಮಕ್ರಿಯ ಕರ್ತೃತ್ವ ಭೋಕ್ತೃತ್ವ ಆದಿಗಳಲ್ಲಿ ಸತ್ಯ ಬುದ್ಧಿಯನ್ನು ಇಟ್ಕೊಂಡವರು. ಈ ಸತ್ಯ ಬುದ್ಧಿಯನ್ನು ಇಟ್ಕೊಂಡವರು ಏನ್ ಮಾಡಿದ್ದಾರೆ ಇವರು? ಮೂಢರು, ಅವಿವೇಕಿಗಳು. ಏನ್ ಮಾಡಿದ್ದಾರೆ ಇವರು? ಅವಿತತ ಅವಿತತ ಇವ ಲಕ್ಷಿತ, ಇದನ್ನು ಸತ್ಯವೆಂದು ಪರಿಗಣಿಸುತ್ತಾರೆ. ಸ್ವಪ್ನ ದೃಶ್ಯವತ್ ಜಾಗೃತ ದೃಶ್ಯಾನಾಪಿ ಅಸತ್ವಂ ಇತಿ ಯದುಕ್ತಂ ತತ್ ಅಯುಕ್ತಂ ಅಯುಕ್ತಂ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.